ಈ ತರ ಶಿಲೀಂಧ್ರ ನಾಶಕಗಳು ಕೆಲಸ ಮಾಡೋದು ಸ್ವಲ್ಪ ನಾವೇನು ವಾತಾವರಣದೊಳಗೆ ತಂಪು ಇರತಕ್ಕಂತ ಪ್ರದೇಶದೊಳಗೆ ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಸುಮಾರು 75-80 ರಿಲೇಟಿವ್ ಹ್ಯುಮಿಡಿಟಿ ಇರತಕ್ಕ ಆರ್ದ್ರತೆ ಇರತಕ್ಕಂತ ಪ್ರದೇಶದೊಳಗೆ ಇವು ಬಹಳಷ್ಟು ಕೆಲಸ ಮಾಡ್ತಾವ. ಅದೇ ರೀತಿಯಾಗಿ ಇನ್ನೊಂದು ಬಹಳಷ್ಟು ಮುಖ್ಯವಾದ ಒಂದು ಶಿಲೀಂಧ್ರ ನಾಶಕ ಅಂದ್ರೆ ಮೆಟ್ರೈಜಿಯಂ ಅಂತ ಹೇಳಿ, ಇತ್ತಿತ್ತಲಾಗಿ ಗಣ್ಯಹುಳ ಬಾಧೆ ಬಹಳಷ್ಟು ರೈತರಿಗೆ ಕಂಡು ಬರ್ತಾ ಇದೆ. ಪ್ರತಿಯೊಂದು ಗಣ್ಯಹುಳ ಅಥವಾ ಗಣ್ಯಹುಳ ಅಂತ ಏನ್ ಹೇಳ್ತಾರೆ ಅದಕ್ಕೆ ಆ ಬೆಳೆ ಈ ಬೆಳೆ ಅಂತಲ್ಲ, ಪ್ರತಿಯೊಂದು ಬೆಳೆಗೆ ಬರ್ತಾ ಇದೆ ಈ ಬೆಳೆಯನ್ನ. ಇವನ್ನ ಕೆಲವೊಬ್ಬರು ರೈತರು ನಮ್ಗೆ ಕೇಳ್ತಾ ಇರ್ತಾರೆ, ಏನ ಸರ್ ಎಷ್ಟು ಔಷಧ ಹೊಡೆದ್ರು ಹೋಗೋಲ್ವ್ರೆವು ಆ ಭೂಮಿಯೊಳಗೆ ಹೋಗ್ಕೊಂಡ್ಬಿಟ್ಟವ್ರಿ ಅಂತೇಳಿ. ಇದಕ್ಕೆ ಅತ್ಯುತ್ತಮವಾದ ಒಂದು ಶಿಲೀಂಧ್ರ ನಾಶಕ, ಜೈವಿಕ ಶಿಲೀಂಧ್ರ ನಾಶಕ ಏನಂದ್ರೆ ಮೆಟ್ರೈಜಿಯಂ ಎನಿಸೋಪ್ಲೆ ಅಂತ ಹೇಳಿ. ಇದನ್ನು ಸಹ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತಂದ್ರೆ, ನೀವು 5 ಕೆಜಿ ಮೆಟ್ರೈಜಿಯಂ ಅನ್ನ ಸುಮಾರು 100-200 ಕೆಜಿ ತಿಪ್ಪಿ ಗೊಬ್ಬರದೊಳಗೆ ಮಿಕ್ಸ್ ಮಾಡಿ ಇದನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಗಣ್ಯುಳ ಅಂತಕ್ಕಂಥ ಪೀಡೆಯನ್ನ ಅಥವಾ ಮಹಾಮಾರಿಯನ್ನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬಹುದು. ಅದೇ ರೀತಿಯಾಗಿ ರಸಹೀರುವ ಕೀಟಗಳು ಈಗ ಬಂದಿದಾವ, ರಸಹೀರುವ ಕೀಟಗಳಿಗೆ ವರ್ಟಿಸಿನಿಯಂ ಲೆಕಾನಿ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರ ನಾಶಕ ಬಂದದ. ಇದನ್ನು ಸಹ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿದ್ರೆ ರಸಹೀರುವ ಕೀಟಗಳನ್ನು ಅತ್ಯುತ್ತಮವಾಗಿ, ಯಾವುದೇ ರಸಹೀರುವ ಕೀಟಗಳಂದ್ರೆ ನೀವೇನು ಏನು ಜಿಗಿ ಸೀರು ಅಂತ ಹೇಳ್ತೀವಿ, ಹತ್ತಿ ಒಳಗೆ ಉದಾಹರಣೆ, ಹತ್ತಿ ಒಳಗೆ ಮುಟ್ರ ಆಗೈತ್ರಿ, ಮೆಣಸಿನ ಗಿಡದೊಳಗೆ ಮುಟ್ರ ಆಗೈತಿ ಅಂತ ಹೇಳ್ತೀವಲ್ಲ, ಈ ಮುಟ್ರು ಆಗುದು ಎಲ್ಲಿ ಸುತ್ತಾರದ ಒಣಗುದು ಇವೇನದವ ಅಂದ್ರೆ ಜಾಸಿಡ್ಸ್ ಆಗಿರ್ಬೋದು, ಎಫಿಡ್ಸ್ ಆಗಿರ್ಬೋದು, ಈ ತರ ರಸಹೀರುವ ಕೀಟಗಳಂದ್ರೆ ಈ ರೀತಿ ಆಗುತ್ತದೆ. ಆ ರಸಹೀರುವ ಕೀಟಗಳಿಗೆ ಅತ್ಯುತ್ತಮವಾದ ಶಿಲೀಂಧ್ರ ವರ್ಟಿಸಿನಿಯಂ ಲಿಕಾನಿ. ಇದೇ ರೀತಿ ಸಾಕಷ್ಟು ಇನ್ನು ಜೈವಿಕ ಶಿಲೀಂಧ್ರ ನಾಶಕಗಳು ಅದಾವ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಗೊಂಡು ಅದನ್ನು ಬಳಕೆ ಮಾಡಿದ್ರೆ ನೀವು ನಿಸರ್ಗನ ಕಾಪಾಡಿದಂಗಾಗುತ್ತೆ. ಇವೆಲ್ಲ ಖರ್ಚು ಕಡಿಮೆ, ಕೇವಲ ಎಕರೆಗೆ 200 ರೂಪಾಯಿ ಖರ್ಚು ಆಗ್ತದೆ ಅಷ್ಟೇ. ಅವುಗಳನ್ನು ಬಳಕೆ ಮಾಡೋದ್ರಿಂದ ನೀವು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬಹುದು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಬಹಳ ಸಂತೋಷ ಇಂದೂರ್ ಹರಮಠ ಅವರ. ಈ ರಸಹೀರುವ ಕೀಟಗಳಾಗ್ಲಿ, ಲದ್ದಿಹುಳ ಆಗ್ಲಿ, ಕಾಯಿಕೊರಕ ಆಗ್ಲಿ, ಆಮೇಲೆ ಎಲೆ ತಿನ್ನುವ ಕೀಟಗಳು, ಇವುಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಈ ಜೈವಿಕ ಶಿಲೀಂಧ್ರ ನಾಶಕಗಳು ತುಂಬಾ ಪರಿಣಾಮಕಾರಿ ಅಂತ ಹೇಳಿದ್ರಿ. ಒಟ್ಟಾರೆಯಾಗಿ ಸಮಗ್ರ ಕೀಟ ನಿರ್ವಹಣೆಯೊಳಗ ರಾಸಾಯನಿಕ ಒಂದು ಔಷಧ ಸಿಂಪಡಣೆ ಜೊತೆಗೆ ಈ ಒಂದು ಸಮಗ್ರ ಕೀಟ ನಿರ್ವಹಣೆ ಘಟಕಗಳನ್ನ ಉಪಯೋಗ ಮಾಡಿಕೊಂಡ್ರೆ, ವಿಶೇಷವಾಗಿ ರೈತ ಮಿತ್ರ ಕೀಟಗಳ ಬಳಕೆ ಮಾಡುವಂತದಾಗ್ಲಿ, ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡೋದಾಗ್ಲಿ, ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ ಖಂಡಿತವಾಗಿ ಕಡಿಮೆ ಖರ್ಚಿನೊಳಗ ಕೀಟ ನಿರ್ವಹಣೆ ಮಾಡಬಹುದು ಮತ್ತೆ ಉತ್ತಮ ಬೆಳೆಯನ್ನು ಬೆಳಿಬಹುದು ರೈತ ಅಂತ ಹೇಳಿ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ಇಲ್ಲಿವರೆಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಾಯದಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಇಂದುದರ್ ಹಿರೇಮಠ್ ಅವರೊಡನೆ ಸಂದರ್ಶನವನ್ನು ಹಾಕಿದ್ರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೈನ್. ಈಗ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರಿನ ಅಡವ್ಯಪ್ಪ ಕುರಿಯವರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಅಯ್ಯಯ್ಯೋ ನಾವು ಗುತ್ತಿ ಕಳಕೊಂಡೆ ಗಂಡ ಬಡಿತನ ಯವ್ವ ನಾಯೇನ ಮಾಡಿಕೊಂಡೆ. ಅಯ್ಯಯ್ಯೋ ನಾವು ಗುತ್ತಿ ಕಳಕೊಂಡೆ ಗಂಡ ಬಡಿತನ ಯವ್ವ ನಾಯೇನ ಮಾಡಿಕೊಂಡೆ. ಒಂದೊಂದ ಬೈತನ ಹೊಲಬಂಡ ಒಂದೊಂದ ಬೈತನ ಹೊಲಬಂಡ ಬಡಿತನವ್ವ ಹುಟ್ಟತ ಗಂಡ. ಒಂದೊಂದ ಬೈತನ ಹೊಲಬಂಡ ಬಡಿತನವ್ವ ಹುಟ್ಟತ ಗಂಡ. ಹಿಂದಿಂದ ತಗಿತನ ನನ ಗಂಡ ಹಿಂದಿಂದ ತಗಿತನ ನನ ಗಂಡ ಹಾಕಿ ಹೊಡೆದಾನವ ಮನ ಗಂಡ. ಅಯ್ಯಯ್ಯೋ ನಾ ಮೂಗುತಿ ಕಳಕೊಂಡೆ ಗಂಡ ಬಡಿತನ ಯವ್ವ ನಾಯೇನ ಮಾಡಿಕೊಂಡೆ. ಅಯ್ಯಯ್ಯೋ ನಾ ಮೂಗುತಿ ಕಳಕೊಂಡೆ ಗಂಡ ಬಡಿತನ ಯವ್ವ ನಾಯೇನ ಮಾಡಿಕೊಂಡೆ. ನಾಸಿಕದೊಳಗಿನ ನತ್ತವ್ವ ಅದು ಆತ್ಮದೊಳಗ ಇರತಿತ್ತವ್ವ. ನಾಸಿಕದೊಳಗಿನ ನತ್ತವ್ವ ನಾಸಿಕದೊಳಗಿನ ನತ್ತವ್ವ ಅದು ಆತ್ಮದೊಳಗ ಇರತಿತ್ತವ್ವ. ಮನೆ ಪುರುಷ ಮಾಡಿಸಿದ ನತ್ತವ್ವ ಮನೆ ಪುರುಷ ಮಾಡಿಸಿದ ನತ್ತವ್ವ ಅದು ಇಲ್ಲೇ ಕಳೆದೋಯ್ತು ತಂಗ್ಯವ್ವ. ಅಯ್ಯಯ್ಯೋ ಅಯ್ಯಯ್ಯೋ ನಾ ಮೂಗುತಿ ಕಳಕೊಂಡೆ ಗಂಡ ಪಡಿತನ ಯವ್ವ ನಾಯೇನ ಮಾಡಿಕೊಂಡೆ. ಸಿಕ್ಕರೆ ಸುಮ್ಮನೆ ಕೊಡರ್ಯವ್ವ ಸಿಕ್ಕರೆ ಸುಮ್ಮನೆ ಕೊಡರ್ಯವ್ವ ಕೊಡದಿದ್ದರೆ ಸರಕರ್ಕ ನಡಿರವ್ವ. ಸಿಕ್ಕರೆ ಸುಮ್ಮನೆ ಕೊಡರ್ಯವ್ವ ಕೊಡದಿದ್ದರೆ ಸರಕರ್ಕ ನಡಿರವ್ವ. ಕಡಕೊಳ ಠಾಣೆಕ ನಡಿರವ್ವ ಕಡಕೊಳ ಠಾಣೆಕ ನಡಿರವ್ವ ಗುರು ಮಡಿವಾಳನ ಕುಡಿ ಮುಕ್ತಿ ಪಡಿರವ್ವ. ಅಯ್ಯಯ್ಯೋ ನಾ ಮೂಗುತಿ ಕಳಕೊಂಡೆ ಗಂಡ ಪಡಿತನ ಯವ್ವ ನಾಯೇನ ಮಾಡಿಕೊಂಡೆ. ಅಯ್ಯಯ್ಯೋ ನಾ ಮೂಗುತಿ ಕಳಕೊಂಡೆ ಗಂಡ ಬಡಿತನ ಯವ್ವ ನಾ ಏನ ಮಾಡಿಕೊಂಡೆ ಒಂದೊಂದ ಬೈತನ ಹೊಲ ಬಂಡ ಒಂದೊಂದ ಬೈತನ ಹೊಲ ಬಂಡ ಬಡಿತನವ್ವ ಹುಟತ ಗಂಡ ಹಿಂದಿಂದ ತಗಿತನ ನನ್ನ ಗಂಡ ಹಿಂದಿಂದ ತಗಿತನ ನನ್ನ ಗಂಡ ಹಾಕಿ ಹೊಡೆದಾನವ ಮನ ಗಂಡ ಅಯ್ಯಯ್ಯೋ ನಾ ಮೂಗುತಿ ಕಳಕೊಂಡೆ ಗಂಡ ಬಡಿತನ ಯಹುವ ನಾ ಏನ ಮಾಡಿಕೊಂಡೆ ಅಯ್ಯಯ್ಯೋ ಮೂಗುತಿ ಕಳಕೊಂಡೆ ಗಂಡ ಬಡಿತನ ಯಹುವ ನಾ ಏನ ನಾ ಏನ ನಾಯೇನ ಮಾಡಿಕೊಂಡೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರಿನ ಅಡಿಯಪ್ಪ ಕುರಿಯವರು ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳುತ್ತಿರುವಿರಿ. ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹಂಡ ಹೋರಿಯ ಮ್ಯಾಲ ಕುಂತು ಹಂಡ ಹೋರಿಯ ಮ್ಯಾಲ ಕುಂತು ಬಂಡ ಮಾಡುತ್ತ ಬಯಲಿಗೆ ಬರುತ್ತಾಳ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ನೆತ್ತಿ ಇಲ್ಲದಾಕಿ ನಿತ್ಯ ನೀರ ತರುವಾಕಿ ನೆತ್ತಿ ಇಲ್ಲದಾಕಿ ನಿತ್ಯ ನೀರ ತರುವಾಕಿ ಕುತ್ತಿಗಿಲ್ಲದಾಕಿ ಕುಂತವ್ರ ಕೂನವ ಹೇಳಾಕಿ ಕುತ್ತಿಗಿಲ್ಲದಾಕಿ ಕುಂತವ್ರ ಕೂನವ ಹೇಳಾಕಿ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹಚ್ಚಂಟು ಸೀರಿಯ ಉಡುತ್ತಾಳ ಹಚ್ಚಂಟು ಸೀರಿಯ ಉಡುತ್ತಾಳ ಮತ್ತೆ ಮುಂದೆ ಬತ್ತಲೆ ಅದಾಳ ಹಚ್ಚಂಟು ಸೀರಿಯ ಉಡುತ್ತಾಳ ಮತ್ತೆ ಮುಂದೆ ಬತ್ತಲೆ ಅದಾಳ ಇವಳ ಕೂನವ ಹೇಳ ನೀನು ಇವಳ ಕೂನವ ಹೇಳ ನೀನು ತಿಳಿಯದಿದ್ದರೆ ಬಂದು ಕೇಳ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಕರಿಯ ಮಾರಿಯವಳು ಕರಿಯ ಮಾರಿಯವಳು ಊರೂರ ಸಂತೆಯ ತಿರುಗುವಳು ಕರಿಯ ಮಾರಿಯವಳು ಊರೂರ ಸಂತೆಯ ತಿರುಗುವಳು ಮೂರು ತಾಸಿಗೊಮ್ಮೆ ಮುಸುಕು ತೆರೆಯುತ್ತ ಮೂರು ತಾಸಿಗೊಮ್ಮೆ ಮುಸುಕು ತೆರೆಯುತ್ತ ಮುಟ್ಟಿ ಧರಿಕಿ ಮಿಸಿಕೆಡದವಳು ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹರಕ ಸೀರಿಯವಳು ಆಳ ಗುಂಡಿಗೆ ತಳದವಳು ಹರಕ ಸೀರಿಯವಳು ಆಳ ಗುಂಡಿಗೆ ತಳದವಳು ಗುರುಲಿಂಗ ಜಂಗುಮರ ಸಂಗವ ಮಾಡಿ ಗುರುಲಿಂಗ ಜಂಗುಮರ ಸಂಗವ ಮಾಡಿ ಲಿಂಗೈಕ್ಯರಾದ ಆ ಲಿಂಗೈಕ್ಯಳಾದ ಮಡಿವಾಳ ರಾಕಿ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹಂಡ ಹೋರಿಯ ಮ್ಯಾಲ ಕುಂತು ಹಂಡ ಹೋರಿಯ ಮ್ಯಾಲ ಕುಂತು ಬಂಡ ಮಾಡುತ್ತ ಬಯಲಿಗೆ ಬರುತ್ತಾಳ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಕರಿಯ ಮಾರಿಯವಳು ಆ ಕರಿಯ ಮಾರಿಯವಳು ಊರೂರ ಸಂತೆಯ ತಿರುಗುವಳು ಕರಿಯ ಮಾರಿಯವಳು ಊರೂರ ಸಂತೆಯ ತಿರುಗುವಳು ಮೂರು ತಾಸಿಗೊಮ್ಮೆ ಮುಸುಕು ತೆರೆಯುತ್ತ ಮೂರು ತಾಸಿಗೊಮ್ಮೆ ಮುಸುಕು ತೆರೆಯುತ್ತ ಹುಟ್ಟಿ ತರೀಕಿ ಮಿಸಿಕೆಡದವಳು ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ ಹೆಂಡತಿ ನೋಡಣ್ಣ ಈಕಿ ನನ್ನ ಹೆಂಡತಿ ನೋಡಣ್ಣ. ಇದುವರೆಗೂ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರಿನ ಅಡಿಯಪ್ಪ ಕುರಿಯವರು ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳಿದ್ರಿ. ಈಗ ಮುಧೋಳ ತಾಲೂಕು ಕುಳಲಿಯ ಕಲ್ಲವ್ವ ಕಾಸವ್ವ ಹನ್ನಣ್ಣವರ ಹಾಗೂ ಸಂಗಡಿಗರಿಂದ ಚೌಟ್ಕಿ ಪದ. ಇದುವರೆಗೆ ಮುಧೋಳ ತಾಲೂಕು ಕುಳಲಿಯ ಕಲ್ಲವ ಕಾಸವ ಹನ್ನಣ್ಣವರ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ ಕೇಳಿದ್ರಿ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು 3,817 4,750 ರೂಪಾಯಿ, ಉದ್ದಿನಕಾಳು 3,624 ರೂಪಾಯಿಯಿಂದ 5,518 ರೂಪಾಯಿ, ಧನಿಯಾ 8,769 ರೂಪಾಯಿ, ಅಲಸಂದೆ 5,081 ರೂಪಾಯಿಯಿಂದ 5,609 ರೂಪಾಯಿ, ಹೆಸರುಕಾಳು 2,207 ರೂಪಾಯಿಯಿಂದ 7,020 ರೂಪಾಯಿ, ಶೇಂಗಾ 2,800 ಹನ್ನೊಂದು ರೂಪಾಯಿಯಿಂದ 8,340 ರೂಪಾಯಿ. ಬಿಳಿ ಜೋಳ 1,800 ರೂಪಾಯಿಯಿಂದ 2,609 ರೂಪಾಯಿ. ಮೆಕ್ಕೆಜೋಳ 1,789 ರೂಪಾಯಿಯಿಂದ 2,702 ರೂಪಾಯಿ. ಕುಸುಬೆ 4,775 ರೂಪಾಯಿಯಿಂದ 4,852 ರೂಪಾಯಿ. ಸೂರ್ಯಕಾಂತಿ 4,669 ರೂಪಾಯಿಯಿಂದ 6,532 ರೂಪಾಯಿ. ತೊಗರಿ 3,077 ರೂಪಾಯಿ. ಗೋಧಿ 1,877 ರೂಪಾಯಿಯಿಂದ 3,615 ರೂಪಾಯಿ. ಇದು ಗದಗ ಮಾರುಕಟ್ಟೆಯೊಳಗೆ. ಇನ್ನು ಬಾಗಲಕೋಟೆ ಮಾರುಕಟ್ಟೆಯೊಳಗೆ ಸಜ್ಜೆ 2,009 ರೂಪಾಯಿ, ಶೇಂಗಾ ಗೆಜ್ಜೆ ಶೇಂಗಾ 5,610 ರೂಪಾಯಿ, ಮೆಕ್ಕೆಜೋಳ 1,769 ರೂಪಾಯಿಯಿಂದ 2,275 ರೂಪಾಯಿ, ಸೂರ್ಯಕಾಂತಿ 5,569 ರೂಪಾಯಿಯಿಂದ